ಅಡ್ಮಿಷನ್ ಮಾಡಿಸೋಕೆ. ಖಾತೆ ಆಯ್ತು ಆಕ್ಟಿವ್. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಸ್ಟುಡಿಯೋ ಸಮಯ ಆಗ್ತಾ ಇದೆ ಸರಿಯಾಗಿ 6:52. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ನಾವು ನೆಟ್ಟಾಗಿದ್ದರೇನೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನಿವೃತ್ತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ರೈತ ಬಾಂಧವರೇ, ಈಗ ಕೇಳಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಅಡಿಕೆ ಸಮೃದ್ಧಿಗಾಗಿ ಕಾಳು ಮೆಣಸಿನಲ್ಲಿ ಅಂತರ ಬೆಳೆ ರಾಷ್ಟ್ರೀಯ ವಿಚಾರ ಸಂಕಿರಣ, ಈ ಕುರಿತು ಬಾನುಲಿ ವರದಿಯನ್ನ ಕೇಳೋಣ. ಇದೀಗ ಡಾಕ್ಟರ್ ದೇವಗಿರಿ ಅವರು ಈ ಕಾರ್ಯಕ್ರಮವನ್ನು ಅಡಿಕೆ ಸಮೃದ್ಧಿಗಾಗಿ ಕಾಳು ಮೆಣಸಿನ ಅಂತರ ಬೆಳೆ ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಸಮಾನದ ನಾನು ಈ ಒಂದು ಕಾರ್ಯಾಗಾರದಲ್ಲಿ ಹಲವಾರು ವಿಷಯ ತಜ್ಞರು ಮತ್ತು ನುರಿತ ರೈತರು ಸಾಕಷ್ಟು ವಿಷಯಗಳನ್ನ ಮಂಡಿಸಿದ್ದಾರೆ. ಅದರ ಬಗ್ಗೆ ನಾನು ಬಗ್ಗೆ ಹೇಳಿಕ್ ಹೋಗಲ್ಲ. ನನ್ನ ಎರಡು ವಿಚಾರಗಳನ್ನ ಇಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈಗ ನಮ್ಮ ಮಾಜಿ ಸಾಹೇಬ್ ಹೇಳುವಂತವರು 10 ವರ್ಷಗಳ ಹಿಂದೆ 2 ಲಕ್ಷ ಹೆಕ್ಟೇರ್ ಇದ್ದಂತಹ ಅಡಿಕೆ ಏರಿಯ ಈಗ 7.5 ಲಕ್ಷ ಹೆಕ್ಟೇರ್ ಆಗಿದೆ. ಈ ಒಂದು 7.5 ಲಕ್ಷ ಹೆಕ್ಟೇರ್ ಅಡಿಕೆಯನ್ನು ನಾವು ನೋಡಿದಾಗ ಒಂದು ಏಕ ಬೆಳೆಯಾಗಿ ಎಲ್ಲ ರೈತರು ಬೆಳೀತಾ ಇದ್ದಾರೆ. ಈ ಏಕ ಬೆಳೆಯಾಗಿ ಬೆಳೆದಂತ ಅಡಿಕೆ 10 ವರ್ಷದಲ್ಲಿ 10 ಲಕ್ಷ ಹೆಕ್ಟೇರ್ ಹೋಗಬಹುದು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಅನುಭವಿಸತಕ್ಕಂತಹ ಒಂದು ಹವಾಮಾನ ಬದಲಾವಣೆ, ಅದರ ವೈಪರೀತ್ಯ ಮತ್ತು ರೋಗಗಳು ಯಾವ ರೀತಿ ಸಡನ್ ಆಗಿ ಇದಾಗುತ್ತವೆ ಅವನ್ನೆಲ್ಲ ನಾವು ನೋಡಿದ್ವಿ. ಅದರ ಇಂಪ್ಯಾಕ್ಟ್ ಏನಾಗಿದೆ ಅನ್ನೋದನ್ನು ಅನುಭವಿಸಿದೆ. ಅಂತ ಒಂದು ಪ್ರಸಂಗದಲ್ಲಿ ಅಡಿಕೆ ಬೆಳೆಗೆ ಇಷ್ಟೇ ಏನೇ ಇದು ಮಾಡುವುದು ತಡೆಯಾದಂತ ಯಾವಾಗಲೂ ಒಂದು ಈ ರೋಗಗಳ ಮುದ್ದೆಗೆ ಅದನ್ನ ರೈತರು ಅನುಭವಿಸ್ತಾ ಇದ್ರೆ ಅದಕ್ಕೆ ಸಾಕಷ್ಟು ನಿಯೋಜನೆ ತಗೋತಾ ಇದ್ದಾರೆ. ಅಂತ ಒಂದು ಪೆಸ್ಟಿಸೈಡ್ ಡಿಸೀಸ್ ಅಟ್ಯಾಕ್ ಆಗಿ ಅಡಿಕೆ ವೈಪೌಟ್ ಆದ್ರೆ ರೈತನ ಪರಿಸ್ಥಿತಿ ಅಂತಕ್ಕಂಥ ಒಂದು ಯೋಚನೆ ಮಾಡಬೇಕು. ಇದನ್ನ ನಾನು ನೋಡಿದ್ದೇನೆ. ಈಗ ಕಾಫಿಯಲ್ಲಿ ಆಕ್ಚುಲಿ ಬ್ಲಾಕ್ ಬೋರ್ಡ್ ಅಂತ ಹೇಳಿದ್ರು, ಕಾಫಿಯಲ್ಲಿ ಪಾಲುಪಡಿಸುವಂತಕ್ಕಂಥದ್ದು ಕೊಡಗಿನಲ್ಲಿ ಮತ್ತು ಪಶ್ಚಿಮ ಘಟ್ಟದಲ್ಲಿ ಒಂದು ಕಾಲದಲ್ಲಿ ಅತಿ ಉತ್ತಮವನ್ನ ಕೊಡತಕ್ಕಂಥ ಬೆಳೆಯಾಗಿತ್ತು. ಈಗಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಸುಮಾರು ಎಲ್ಲ ಕಾಫಿ ತೋಟಗಳಲ್ಲಿ ನಾನು ಹಾಗೆ ನಾನು 30 ವರ್ಷಗಳಿಂದ ಕೊಡಗಿನಲ್ಲಿ ಇದನ್ನು ನೋಡಿದ್ದೀನಿ. ನೋಡಿದ ಹಾಗೆ 50% ಬಳ್ಳಿಗಳು ಒಣಗಲು ಹೋಗಿದೆ, ಉದುರಿಬಿಟ್ಟಿದೆ. ರೈತನಿಗೆ ಕಾಫಿ ಬೆಳೆಯಾದರೆ ಬೆಳೆಗಾರರಿಗೆ ಮೂಲಭೂತವಾಗಿ ಬರ್ತಕ್ಕಂತ ಹೆಪ್ಪರಿನ ಆದಾಯ ಸುಮಾರು 50% ಇದಾಗುತ್ತೆ. ಯಾಕೆ ಅಂತಂದ್ರೆ, ಈ ವರ್ಷ ನೋಡಿ ಅತಿ ಮಳೆಯಾಗಿ ಪೆಟ್ರೋಲ್ ಪ್ಯಾನಿಕಲ್ಲೇ ಬಂದಿಲ್ಲ, ಪೆಟ್ರೋಲ್ ಪ್ಯಾನಿಕಲ್ಲೇ ಪ್ರೊಡಕ್ಷನ್ ಆಗಿಲ್ಲ. ಹಾರ್ಡ್ಲಿ 5-10% ಪ್ಯಾನಿಕಲ್ ಪ್ರೊಡಕ್ಷನ್. ಇಟ್ ಇಸ್ ಬಿಕಾಸ್ ಆಫ್ ದ ಹೈವೇ ಅಂಡ್ ಟೆಂಪರೇಚರ್ ವೇರಿಯೇಷನ್. ಸೊ ಅಲ್ಲಿ ನಾವು ಮುಖ್ಯವಾಗಿ ಎರಡು ವಿಷಯಗಳನ್ನ ನಾವು ನೋಟ್ ಮಾಡಬೇಕಾಗಿದೆ. ರೈತರು, ಕಾಫಿ ಬೆಳೆಗಾರರು, ಒಂದು ಆರ್ಥಿಕವಾಗಿ ಅತಿಯಾಗಿ ಅವಲಂಬನೆ ಆದಂತಹದ್ದು ಕಾಫಿ ಮತ್ತು ಪೆಪ್ಪರ್. ಪೆಪ್ಪರ್ ಪ್ಲಾಂಟ್ ಅಂತ ನಾವು ಇದು ಮಾಡಿದ್ರೆ ಇವೆರಡರೊಟ್ಟಿಗೆ ಏನು ಯೋಚನೆ ಮಾಡ್ತಾ ಇಲ್ಲ. ಈ ಪೆಪ್ಪರ್ ಹೋಯ್ತು, ಪೆಪ್ಪರ್ ಹೋಯ್ತು, ಮತ್ತು ಈ ವರೆಗೆ ಕಾಫಿ ಬೆಳೆಗಳು ಇಳುವರಿಗೂ ಕೂಡ 50% ಕಡಿಮೆ ಆಗಿದೆ. ಸದ್ಯ ಬದುಕಿದ್ದಾರೆ ಯಾಕೆ ಅಂತಂದ್ರೆ, ಕಾಫಿಯ ರೇಟ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸುಮಾರು 2-3 ಪಟ್ಟು ಹೆಚ್ಚಾಗಿದೆ. 2,500 ಬ್ಯಾಗ್ ಇದ್ದಂತಾದ್ರು 8,000-9,000, ಹಾಗಾಗಿ ಸ್ವಲ್ಪ ಬದುಕಿದ್ದಾರೆ. ಅಂದ್ರೆ ನಾವು ಏನ್ ಯೋಚನೆ ಮಾಡಬೇಕಾಗಿದೆ ಅಂದ್ರೆ, ಅಂತ ಪರಿಸ್ಥಿತಿಯಲ್ಲಿ ಏಕಬೆಳೆಯಿಂದ ಬಹುಬೆಳೆ ಪದ್ಧತಿಯಲ್ಲಿ ನಾವು ಇದ್ದಾಗ ನಾವು ಏನೋ ಉಸಿರಾಡಬಹುದು, ಬದುಕಬಹುದು ರೈತರು ಅಂತಕ್ಕಂಥ ಯೋಜನೆ. ಹಾಗಾಗಿ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಈಗ ನಾವು ಹೇಳಿದ್ರು ಸಾಹೇಬ್ ಆಕ್ಚುಲಿ ಅಲ್ಲಿ ಒಂದೆರಡು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತಮ್ಮಿಟ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಮೌಂಟ್ ಆಫ್ ದ ಸ್ಟೇಟ್ಸ್ ಆಫ್ ಪೆಪ್ಪರ್ ಪ್ರೊಡಕ್ಷನ್ ಇನ್ ದ ಕಂಟ್ರಿ, ಕರ್ನಾಟಕ ಇಸ್ ಟಾಪ್. 80,000 tons ಇಸ್ ದ ಪ್ರೊಡಕ್ಷನ್. ದೆನ್ ಫಾಲೋಡ್ ಬೈ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ್ ಮತ್ತೆ ನಾರ್ತ್ ಈಸ್ಟ್ ಇಂದ ಬರುತ್ತೆ. ಓನ್ಲಿ ಫ್ಯೂ ಸ್ಟೇಟ್ಸ್ ಆರ್ ಪ್ರೊಡ್ಯೂಸಿಂಗ್. ಅದು ಎಲ್ಲಿ ಅಂದ್ರೆ, ಎಲ್ಲಿ ಪಶ್ಚಿಮ ಘಟ್ಟಗಳು ಮತ್ತೆ ಆತಂಕ ಒಂದು ವಾತಾವರಣ ಇದೆ ಅಲ್ಲಿ ಮಾತ್ರ ಪೆಪ್ಪರ್ ಅನ್ನ ಬೆಳೀತಾ ಇದೆ. ಸೊ ಹಾಗೆ ಬಟ್ ನೀವು ನಾವು ಗಮನಿಸಿದ್ರೆ ಈ 2018 ಮತ್ತು ಈಗಿನ ಇವತ್ತೂ ಏರಿಯಾ ಅಂದ್ರೆ ಪೆಪ್ಪರ್ ಕಡಿಮೆ ಆಗ್ತಾ ಇದೆ. ಏರಿಯಾ ಅಂದ್ರೆ ಪೆಪ್ಪರ್ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಹಲವಾರು ಕಾರಣಗಳಿಂದ. ಅದಕ್ಕೆ ಸರುಗು ರೋಗ ಮುಖ್ಯವಾಗಿ, ನಿಧಾನ ಸರುಗು ರೋಗ ಮತ್ತು ವೇಗ ಸರುಗು ರೋಗ, ಅದರಿಂದಾಗಿ ಪೆಪ್ಪರ್ ಬೆಳೆ ನಾಶ ಆಗ್ತಾ ಇದೆ. ಇಲ್ಲಿ ಏನು ಅಡಿಕೆಯಲ್ಲಿ ಈ ಪೆಪ್ಪರ್ನ ಅಂತ ಬೆಳೆಯಾಗಿ ನಾವು ಇವತ್ತು ವಿಚಾರ ಸಂಕೀರ್ಣಾಗಿದೆ, ಈ ಒಂದು ಪ್ರಸ್ತುತ ಕಾಲದಲ್ಲಿ ಬಹಳ ಸೂಕ್ತವಾಗಿದೆ ಅಂತ ನನಗನ್ನಿಸ್ತದೆ. ವಿಯೆಟ್ನಾಂ ಪೆಪ್ಪರ್ಗೊಮ್ಮೆ ಇಂಡಿಯನ್ ಪೆಪ್ಪರ್ಗೊಮ್ಮೆ ವ್ಯತ್ಯಾಸ ಏನಿದೆ ಅಂತಂದ್ರೆ, ವಿಯೆಟ್ನಾಂ ಪೆಪ್ಪರ್ ಇಸ್ ಓಪನ್ ಗ್ರೋನ್ ಪೆಪ್ಪರ್. ಶೇಡ್ ಅಲ್ಲಿ ಇದನ್ನ ಮಾಡಲ್ಲ, ಅಲ್ಲಿ ಕಾಂಕ್ರೀಟ್ ಪಿಲ್ಲರ್ಸ್ ಎಲ್ಲ ದೊಡ್ಡ ದೊಡ್ಡದಾಗಿ ಕಾಂಕ್ರೀಟ್ ಪಿಲ್ಲರ್ಸ್ ಹಾಕಿ ಪೆಪ್ಪರ್ ಬಳ್ಳಿಗಳನ್ನ ಹಬ್ಬಿಸ್ತಾ ಇದಾರೆ. ಅದು ಮೆಸ್ ಟೈಪ್ ಮಾಡಿ ವಿಯೆಟ್ನಾಂ ನೋಡಿದ್ದೀನಿ. ಅಲ್ಲಿಯ ಕ್ವಾಲಿಟಿ ಆಫ್ ಪೆಪ್ಪರ್ ಇಸ್ ವೆರಿ ವೆರಿ ಗುಡ್. ಬಟ್ ಅದೇ ನಮ್ಮ ಇಂಡಿಯನ್ ಪೆಪ್ಪರ್ ಇಸ್ ಆಕ್ಚುಲಿ ಶೇಡ್ ಗ್ರೋನ್ ಪೆಪ್ಪರ್. ಇದರಲ್ಲಿ ಒಂದು ಬಹಳ ಮುಖ್ಯ ಅಂತಂದ್ರೆ, ಪೆಪ್ಪರ್ಗೆ ಅತಿಯಾದ ಶೇಡ್ ಇದೆ ಅಂತ ಒಂದು ನಾವು ಜಾಗದಲ್ಲಿ ಬೆಳೆದ್ರೂ ಸರಿಯಾಗಿ ಬರಲ್ಲ, ಅದು ಕ್ವಾಲಿಟಿನೂ ಸರಿಯಾಗಿಲ್ಲ, ಬೆಳವಣಿಗೂ ಸರಿಯಾಗಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು 40% ಅಷ್ಟು ಶೇಡ್ ಪೆಪ್ಪರ್ಗೆ ಬೇಕೇ ಆಗುತ್ತೆ. ಅಂತ ಬಳ್ಳಿಗಳು ಬಹಳ ಸಮೃದ್ಧಿಯಾಗಿ ಬಹಳ ಚೆನ್ನಾಗಿ ಬೆಳೀತದೆ ಮತ್ತೆ ರೋಗಗಳನ್ನು ಬೆಳೆದು. ಸೊ ಆ ಪರಿಸ್ಥಿತಿಯನ್ನ ನೋಡಿದಾಗ ಅಡಿಕೆ ಏನೋ ಒಂದು ನಾವು ಬೆಳಿತೀವಿ ಹಂತದಲ್ಲಿ ಪೆಪ್ಪರ್ ಬಹಳ ಸೂಕ್ತವಾದಂತಹದ್ದು ನನ್ನ ಅನಿಸಿಕೆ. ಅಡಿಕೆಯಲ್ಲಿ ಈಗ ಆಬ್ವಿಯಸ್ ಪೂರ್ಣ ಶೇಡ್ ಇರಲ್ಲ, ಪಾರ್ಷಿಯಲ್ ಶೇಡ್ ಇರುತ್ತೆ. ಆ ಪಾರ್ಷಿಯಲ್ ಶೇಡ್ ಅದಕ್ಕೆ ಪೆಪ್ಪರ್ಗೆ ಬಹಳಷ್ಟು ಉತ್ತಮವಾದಂತಹದ್ದು. ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ನಾವು ಈ ಒಂದು ಇರತಕ್ಕಂತ ಅಡಿಕೆ ತೋಟಗಳಲ್ಲಿ ಪೆಪ್ಪರ್ನ ನಾವು ಅಳವಡಿಸಿಕೊಂಡ್ರೆ ನಿಜವಾಗ್ಲೂ ರೈತರಿಗೆ ಅದೊಂದು ಸೆಕೆಂಡರಿ ಇನ್ಕಮ್ ಆಗಿ ಮತ್ತು ಧೈರ್ಯ ಇರತಕ್ಕಂಥ ಒಂದು ಬೆಳೆಯಾಗಿ ಅದು ಖಂಡಿತವಾಗಿ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ಕಾರ್ಯಾಗಾರವನ್ನ ನಮ್ಮ ನಾಗರಾಜವರು ಹಮ್ಮಿಕೊಂಡು ಅದ್ರ ಬಗ್ಗೆ ರೈತರಿಗೆ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಏನು ಮಾಡಿದರೆ ಅದು ನಿಜವಾಗ್ಲೂ ಶ್ಲಾಘನೀಯ. ಮತ್ತೆ ಇಲ್ಲಿ ನನಗೆ ಅವರು ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಅದು ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಕೊನೆಯದಾಗಿ ಇನ್ನೊಂದು ಅಡಿಕೆಯಲ್ಲಿ ಮುಖ್ಯವಾಗಿ ದೇವೇಂದ್ರ ಸಾಹೇಬ್ ಆರ್ಗ್ಯಾನಿಕ್ ಕಾರ್ಬನ್ ಬಹಳಷ್ಟು ಏನೋ ತೋಟಗಳಲ್ಲಿ ನಡುವೆ ಇದೆ, ಅದು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥ, ಅದಕ್ಕೆ ಮುಖ್ಯವಾಗಿ ಇನ್ನೊಂದು ಏನು ಬೆಳೆ ಅಡಿಕೆಯಲ್ಲಿ ಅಂತಂದ್ರೆ ಮುಖಣ ಬ್ರೂರಿಯನ್ಸ್ ಅಂತ, ಮುಖಣ ಬೆಳೆ ಕೂಡ ಅಲ್ಲಿಂದ ಭೂಮಿಯ ಬರವಣಿಗೆ ಅದು ಬಳ್ಳಿ ಹಾಕ್ತದೆ ಸ್ವಲ್ಪ ಒಂದು 2-3 meter ಕೊನೆಗೆ ಬೆಳೆದ ಮಾತ್ರ ತನ್ನ ತಾನಾಗಿನೇ ಕೆಳಗಡೆ ಬೀಳುತ್ತದೆ, ಅದರಿಂದ ವೀಡ್ಸ್ ಬರಲ್ಲ ಮತ್ತೆ ಸಾಯಿಲ್ ಆರ್ಗಾನಿಕ್ ಕಾರ್ಬನ್ ಕೂಡ ಜಾಸ್ತಿ ಆಗ್ತದೆ. ನನ್ನ ಒಂದು ತಮಗೆ ಒಂದು ಸಲಹೆ, ಅಫ್ಕೋರ್ಸ್ ತಾವು ರೈತರಾಗಿ ವಿಜ್ಞಾನಿಗಳಿಗಿಂತ ಸಾಕಷ್ಟು ಆಗಿರ್ತೀರಿ, ನೀವು ದಿನನಿತ್ಯ ಏನೋ ಹೊಲದಲ್ಲಿ ಅದನ್ನ ಗಿಡಗಳು ನೋಡಿ ನಿಮ್ಗೆ ಕಲ್ಪಿಸ್ತೀರಿ, ಬಟ್ ಆದ್ರೂ ಒಂದು ಸಲಹೆ ಅಂತಂದ್ರೆ ಯಾವಾಗ ನಾವು ಏಕ ಬೆಳೆಯ ಬಗ್ಗೆ ನಾವು ಚಿಂತಿಸದೆ ಬಹು ಬೆಳೆಯಲ್ಲಿ ನಾವು ಖಂಡಿತವಾಗಿ ಯೋಚನೆ ಮಾಡಿದ್ರೆ ಪರ್ಯಾಯ ಬೆಳೆಗಳನ್ನ ನಮ್ಮ ಪ್ರೊಡಕ್ಷನ್ ಸಿಸ್ಟಮ್ ಅಲ್ಲಿ ಇಟ್ಕೊಂಡ್ರೆ ಅದು ನಿಮಗೆ ಧೈರ್ಯ, ನಿಮಗೆ ಶಕ್ತಿ, ಮತ್ತು ಭೂಮಿಗೂ ಕೂಡ ಒಳ್ಳೇದಾಗುತ್ತೆ. ಹಾಗಾಗಿ ನಾವು ಏನ್ ಮಾಡಿದ್ವಿ, ಬೆಟರ್ ಎಲ್ಲಿ ಹೋಗ್ತಾ ಇಲ್ಲ ಅದಕ್ಕೆ ನಾವು ರೆಕಮೆಂಡಿಂಗ್ ಇನ್ ಗ್ರೂಪ್ ಈಸ್ ಆಕ್ಚುಲಿ ಎಕ್ಸಾಟಿಕ್ ಫ್ರೂಟ್ಸ್, ರಾಮುಟಾನ್ ಆಗಿರ್ಬೋದು, ಬಟರ್ ಫ್ರೂಟ್ ಆಗಿರ್ಬೋದು, ಬೇರೆ ಬೇರೆ ಲೀಚಿ ಆಗಿರ್ಬೋದು. ಸೊ ಅದನ್ನ ಇಟ್ ನಾಟ್ ಓನ್ಲಿ ಕಾಫಿ ಅಂಡ್ ಪೆಪ್ಪರ್ ಬಟ್ ಆಲ್ಸೋ ನಾವು ಪ್ರಮೋಟಿಂಗ್ ಫಾರ್ ಇಂಟ್ರೊಡಕ್ಷನ್ ಆಫ್ ದ ಹಾರ್ಟಿಕಲ್ಚರಲ್ ಕ್ರಾಪ್ಸ್. ಸೊ ಹಂಗಾದಾಗ ಮಾತ್ರ ನಿಜವಾಗ್ಲು ರೈತರಿಗೆ ಒಂದು ಒಳ್ಳೆಯದಾಗ್ತದೆ. ಅದರಲ್ಲಿ ಈಗ ಹೇಳಿದ್ರು ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ, ನಾನೀಗ ನೋಡಲಾಗಿ ಪಿಪಿಪಿ ಅವರಿಂದ ಸಾಕಷ್ಟು ರೈತರನ್ನ ಅವರ ತಳಿಗಳನ್ನ ಲೋಕಲ್ ತಳಿಗಳನ್ನ ರೆಕಗ್ನೈಸ್ ಮಾಡಿ ಅದನ್ನ ಏನೋ ಸರ್ಟಿಫಿಕೇಶನ್ ಮಾಡಿದೆ. ನೀವು ಆ ಒಂದು ಯೋಜನೆಯನ್ನು ಕೂಡ ತಲೆಯಲ್ಲಿ ಇಟ್ಕೋಬಹುದು. ಯಾಕಂದ್ರೆ ಕೊಡಗಿನಲ್ಲಿ ನಾನು ನೋಡಿದ್ವಿ ಕೆಲವು ಬೆಳೆಗಾರರು ಲೋಕಲ್ ವ್ಯಾಲಿಟೀಸ್ ಅನ್ನೇ ಬೆಳೆದು ಅದನ್ನ ವ್ಯಾಲ್ಯೂಯೇಷನ್ಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೂಡ ನೀವು ಚಿಂತನೆ, ನಾನು ಲೋಕಲ್ ತಳಿಗಳನ್ನ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿ ಸುಮಾರು ರೈತರಿಗೆ ಆ ಚಿಂತನೆಯನ್ನು ಎಲ್ಲರೂ ಮಾಡಬಹುದು. ಅಂಡ್ ವಾಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪೇಪರ್ನಲ್ಲಿ ನೀವು ಬೆಳೆದು ಬೆಳೆದ ಮಾರ್ಕೆಟಿಂಗ್ ಮಾಡೋದಷ್ಟೇ ಅಲ್ಲ, ಅದರ ವ್ಯಾಲ್ಯೂಯೇಷನ್ ಮತ್ತೆ ಆ ಬ್ರ್ಯಾಂಡಿಂಗ್ ಅಂತಕ್ಕಂಥದ್ದು ಕೂಡ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ. ಆ ರೀತಿ ರೈತರು ಮಾಡ್ತಾ ಇದ್ದಾರೆ. ಈಗ ಈ ಒಂದು ಗ್ಲೋಬಲೈಸೇಷನ್ ಅಲ್ಲಿ ಜ್ಞಾನಕ್ಕೆ ಇನ್ಫಾರ್ಮೇಶನ್ಗೆ ಯಾವ ಕೊರತೆನೂ ಇಲ್ಲ, ಬಟ್ ನೀವು ಅದನ್ನ ಯಾವ ರೀತಿಯ ಇಂಪ್ರೂವ್ ಮಾಡ್ತೀರಿ, ಯಾವ ರೀತಿಯ ವಿಜ್ಞಾನಿಗಳ ಜೊತೆಗೆ ಮತ್ತೆ ಕೆವಿಪಿ ಜೊತೆಗೆ ಸಂಪರ್ಕ ಇಟ್ಕೊಂಡು ಅದನ್ನ ಪ್ರಯೋಜನವನ್ನ ಕೊಟ್ಟಿದ್ದೀರಿ ಅನ್ನೋದ್ರ ಮೇಲೆ ಏನೋ ಅದು ಅವಲಂಬನೆ ಆಗಿರ್ತದೆ. ಈ ಒಂದು ಕಾರ್ಯಾಗಾರ ರೈತರಿಗೆ ಒಂದು ಜ್ಞಾನವನ್ನು ಮುಟ್ಟಿಸಲಿ, ಅದರಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ, ಪ್ರಗತಿಪರ ರೈತರು ಇದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಬಂದಂತ ಏನು ಪದಾಧಿಕಾರಿಗಳು ಇದ್ದಾರೆ, ರೈತರು ಈಗ ಮೊನೋಕಲ್ಚರ್ ಆಗಿ ಅರೇಕ ನಾಟನ್ನ ಬೆಳೆಯುವುದು, ಇದರ ಜೊತೆಗೆ ಇನ್ನೂ ಈಗ ನಮ್ಮ ಅಡಿಗ ಸಾಹೇಬ್ ಹೇಳಿದ್ರು ಕ್ಯಾಶ್ ಆಲ್ಸೋ ಕ್ಯಾನ್ ಬಿ ಇಸ್ಯೂಡ್ ಅಂತ, ಅಂತ ಒಂದು ಯೋಚನೆ ಮಾಡಲಿಕ್ಕೆ ಇದೊಂದು ಮುಖ್ಯವಾದಂತಹ ವೇದಿಕೆಯನ್ನ ಒರೆಸಿಕೊಟ್ಟಿದೆ. ಈ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸ್ಥಾನ ಮಾಡಿದ್ದಾರೆ ಮಾತ್ರ ನಿಮಿಸ್ತಾ ಇದೆ. ಕೇವಲ ಒಂದೇ ಬೆಳೆಗಳನ್ನು ಅವಲಂಬಿತವಾದ್ರೆ ಕಾಳುಮೆಣಸನ್ನ ಅಂತರ ಬೆಳೆಯಾಗಿ ಅಡಿಕೆ, ಕಾಫಿ ಮತ್ತು ಗೋಧಿ ಬೆಳೆಗಳೊಂದಿಗೆ ಬೆಳೆಯುವುದರಿಂದ ಹಾಗೂ ಅದರ ಮೌಲ್ಯವರ್ಧನೆ ಮಾಡುವುದರಿಂದ ಸುಸ್ಥಿರ ಆದಾಯ ಗಳಿಸುವುದು ಖಚಿತವೆಂದು ತಿಳಿಸಿದಂತ ಡಾಕ್ಟರ್ ದೇವಿಗಿರಿಯವರಿಗೆ ಧನ್ಯವಾದಗಳು. ಶಿರ್ಸಿಯ ಕದಂಬ ಮಾರ್ಕೆಟಿಂಗ್ ಸೊಸೈಟಿಯ ಸಲಹೆಗಾರರಾದ ಶ್ರೀಯುತ ವಿಶ್ವೇಶ್ವರ ಭಟ್ರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಗಬೇಕಾಗಿ ಕೇಳಿಕೊಳ್ತೇನೆ. ಕ್ಷೇತ್ರ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಡಾಕ್ಟರ್ ವೇಣುಗೋಪಾಲ್ ಅವರಿಗೆ ಕಾಳುಮೆಣಸಿನ ಪುನರುಜ್ಜೀವನದ ಪುರಾಣಿಕೆ ನಾವು ಕಲಿತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಗೆ ಬಹುಶಃ ಒಂದು ಕಾಳುಮೆಣಸಿನ ಶಕ್ತಿಯನ್ನ ಕಾಳುಮೆಣಸಿನ ಶಕ್ತಿ ಜೊತೆ ಆರ್ಥಿಕ ಶಕ್ತಿಯನ್ನು ಸಹಿತ ತಂದುಕೊಟ್ಟಂತವರು ಶ್ರೀಯುತ ಡಾಕ್ಟರ್ ವೇಣುಗೋಪಾಲ್ ಅವರಿಗೆ ಅವರು ವಿಶೇಷವಾದ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ವಿಶ್ವವಿದ್ಯಾನಿಲಯ ಡಾಕ್ಟರ್ ನಾಗರಾಜರು ಮತ್ತು ನಮ್ಮ ಕುಲಪತಿಗಳ ನೇತೃತ್ವದಲ್ಲಿ ಇವತ್ತು ಕಾರ್ಯಾಗಾರ ನಡೀತಾ ಇದೆ. ಇದು ಇನ್ನಷ್ಟು ಶಕ್ತಿ ಕೊಡುತ್ತೆ ಅನ್ನುವಂತ ವಿಚಾರ ನಾನು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಕದಂಬ ಮಾರ್ಕೆಟಿಂಗ್ ಶಿರ್ಸಿಯಲ್ಲಿ ಇರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಏನು ಅಡಿಕೆ ಪ್ರಮುಖವಾದಂತಹ ಬೆಳೆ, ಅಡಿಕೆ ಬಿಟ್ಟು ಎಲ್ಲ ಉತ್ಪನ್ನಗಳಿಗೆ ಇವತ್ತು ಮಾರುಕಟ್ಟೆಯನ್ನು ನಾವು ಕೊಟ್ಟಿದ್ದೇವೆ. ವಿಶೇಷವಾಗಿ ಕಿರಾಣಿ ಉತ್ಪನ್ನಗಳಿರ್ಬೋದು, ಸಾಂಬಾರ್ ಬೆಳೆಗಳಿಗೆ ನಾವು ಮಾರ್ಕೆಟ್ ಕೊಟ್ಟಿರುವಂತಹದ್ದು, ಆ ಭಾಗದಲ್ಲಿ ಬೆಳೆತಕ್ಕಂಥ 28 ಉತ್ಪನ್ನಗಳಿಗೆ ನಾವು ಮಾರ್ಕೆಟಿಂಗ್ ಕೊಟ್ಟಿದ್ದೇವೆ. ಎಷ್ಟು ಬೇಕಾದ್ರೂ ತರಬಹುದು, 10 gram ಬೇಕಾದ್ರೂ ತರಬಹುದು, ಬೇಕಾದ್ರೆ 500 ಕ್ವಿಂಟಲ್ ತರಬಹುದು, ಎಲ್ಲದಕ್ಕೂ ಸಹಿತ ನಮ್ಮದು ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಆದ ದೃಷ್ಟಿಯಿಂದ ನಾವು ವ್ಯಕ್ತಿಯ ದೃಶ್ಯ ಮೌಲ್ಯಯುತ ಉತ್ಪನ್ನಗಳಿಗೆ ನಾವು ವಿಶೇಷ ಒತ್ತನ್ನು ಕೊಡ್ತಾ ಇರುವಂತಹದ್ದು. ಈಗಾಗಲೇ ಅನೇಕ ಹಿರಿಯರು ಹೇಳಿದಾಗೆ ಮೌಲ್ಯವರ್ಧನೆಪಟ್ಟು ಅದರ ಮಾತ್ರ ಕೃಷಿಯಲ್ಲಿ ಲಾಭವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅತ್ಯಂತ ಮಹಿಳೆಯರು ಒಂದಷ್ಟು ಸ್ವಾವಲಂಬಿ ಜೀವನ ನಡೆಸಲಿಕ್ಕೋಸ್ಕರ, ಬದುಕನ್ನು ಕಟ್ಟಿಕೊಳ್ಳಿಕ್ಕೋಸ್ಕರ ನಾವು ಅವರಿಗೆ ಮೌಲ್ಯವರ್ಧನೆ ತರಬೇತಿಯನ್ನು ಕೊಡ್ತೇವೆ. ತರಬೇತಿ ಜೊತೆಯಲ್ಲಿ ನಾವು ಅವ್ರಿಗೆ ಬೇಕಾದ FSSA ಲೈಸೆನ್ಸ್ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಅಥವಾ ಬೇಕಾದ ಕ್ವಾಲಿಟಿ ಬೇಕಾದ ಟ್ರೈನಿಂಗ್ ಇರ್ಬೋದು, ಅಥವಾ ಆನ್ಲೈನ್ ಬಗ್ಗೆ MSME ಅಂತ ಅನೇಕ ತರಬೇತಿಗಳಿರುತ್ತೆ, ಅದನ್ನೆಲ್ಲ ಸಹಿತ ಕಲಾಮದ ಮೂಲಕನೇ ಕೊಡ್ತಾ ಇದ್ದೇವೆ. 135 ಜನ ಇವತ್ತು ವರ್ಷದ 5 ಲಕ್ಷದಿಂದ 30 ಲಕ್ಷದಂತ ಆದಾಯವನ್ನು ತೆಗೆದುಕೊಳ್ಳುವಂತ ಮಹಿಳೆಯರು ಇದ್ದಾರೆ. ಸುಮಾರು 135 ಜನರಿಗೆ ನಾವು ಒಂದು ಅವಕಾಶವನ್ನ ನಮ್ಮ ಸಂಸ್ಥೆಯ ಮೂಲಕ ಕೊಟ್ಟಿರುವಂತದ್ದು. ಕಾಳುಮೆಣಸಿನ ವಿಶೇಷವಾಗಿ ಕಾಳುಮೆಣಸಿನ ವಿಷಯ ನಾವು ಕಳೆದ 15 ಹಿಂದೆ ಕಾಳುಮೆಣಸು ಮಹತ್ವವಾದ ಮಾಡಿದ್ವಿ. ರಾಣಿ ಬೈರಾದೇವಿಯ ಪುರಸ್ಕಾರವನ್ನು ಯುವಕರು ಯಾರು ಕಾಳುಮೆಣಸು ಮಾಡ್ತಾರೆ, ಯುವಕರಿಗೆ ನಿರ್ಮಾಣದಿಂದ ಹೆಚ್ಚು ನಾವು ಪ್ರೋತ್ಸಾಹ ಪಡೆದ ದೃಷ್ಟಿಯಿಂದ ಯುವಕರಿಗೆ ಪ್ರತಿ ವರ್ಷ ನಾವು ರಾಣಿ ಬೈರಾದೇವಿ ಪುರಸ್ಕಾರವನ್ನು ಸಹಿತ ನಮ್ಮ ಕಡಲದ ಮೂಲಕ ಮಾಡ್ತಾ ಇರುವಂತಹದ್ದು. ನಾವು ಕಾಳುಮೆಣಸಿನ ಬೆಳೆ ಬೆಳೆಯುವುದಕ್ಕೆ ವಿಜ್ಞಾನಿಗಳು ಸಮರೋಪಾದಿಯಲ್ಲಿ ಒಂದು ಕೆಲಸ ನಡೀತಾ ಇದೆ. ಇವತ್ತು ಮಾರುಕಟ್ಟೆಗಳು ಸಹಿತ ಅತ್ತೇ ಬೇಕು, ಬೇಕಾಗಿರುವ ಬೆಳೆಗಳಿಗೆ ಸಂಸ್ಕರಣೆಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇರುವಂತಹದ್ದು. ಯಾಕಂದ್ರೆ ಅದರ ಬಗ್ಗೆ ತುಂಬಾ ಮಾಹಿತಿಗಳು ಬೇಕು. ನಮ್ಮ ಇತ್ತೀಚೆಗೆ ಈಗಷ್ಟೇ ಕಳೆದ ನಿಮ್ಮ ಪ್ರಸನ್ನ ಕೆರೆಕರಿದ್ದಾರೆ, ಅವರು ಸಾಂಬಾರ ಮಂಡಳಿಯ ಸದಸ್ಯರು ಆಗಿರುವುದರಿಂದ ಸಾಂಬಾರ ಮಂಡಳಿಗಳಿಂದ ನಮ್ಗೆ ವಿಶೇಷವಾದಂತಹದ್ದು ಏನು ಕೋಲೋತ್ತರ ಸಂಸ್ಕರಣೆ ಪ್ಯಾಕೇಜ್ ಬೇಕು ಈ ಭಾಗದಲ್ಲಿ. ಯಾಕೆಂದ್ರೆ ಗಾರ್ಮೆಂಟ್ಸ್ ಬೇಕಾಗಿರುವಂತಹ ಅಪಿಯರೆನ್ಸ್ ಬೇಕು. ಜೋಮಿ ಅವರಿದ್ದಾರೆ, ಬೇರೆ ಬೇರೆ ಹಿರಿಯರಿದ್ದಾರೆ, ಅಪಿಯರೆನ್ಸ್ ಬಹಳ ಪ್ರಮುಖವಾಗಿರುವಂತಹದ್ದು. ಅದೇ ಲೀಡರ್ ಬೇಕು, ಅದು ಸಹಿತ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೇಕು. ಅದೇ ರೀತಿ ನಾವು ಬೇಕಾಗಿರೋದು ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೇರಳ ಮಾತ್ರ ಇದೆ, ನಾವು ಅದರ ಸಂಸ್ಕರಣೆ ಮಾಡುವಂತಹದ್ದು ಬಹಳ ಪ್ರಮುಖ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಕರಣೆ ಆಗ್ಬೇಕಾದ್ರಿಂದ ವಿಶೇಷವಾದಂತಹ ಒಂದು ಸಂಸ್ಕರಣಾ ಘಟಕಗಳು ನಮ್ಮ ಭಾರತದಲ್ಲಿ ಬೇಕು. ಅದಕ್ಕೆ ಸಾಂಬಾರ ಮಂಡಳಿ ಇನ್ನೂ ಹೆಚ್ಚು ಒತ್ತು ಕೊಡುತ್ತೆ ಅಂತ ನಾನು ಭಾಷೆಯನ್ನು ಒಪ್ಪಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಯಾಕಂತ ಹೇಳಿದ್ರೆ ಕರ್ನಾಟಕ ನಂಬರ್ ಒನ್ ಕಾಳುಮೆಣಸಿಗೆ ಸಾಂಬಾರ ಪದಾರ್ಥ ನಂಬರ್ ಒನ್ ಇದೆ. ಆದ್ರೆ ಬ್ರ್ಯಾಂಡಿಂಗ್ ನಲ್ಲಿ ನಾವು ವರ್ಷ ಕೊನೆಯಲ್ಲಿದೆ. ಇವತ್ತು ಬ್ರ್ಯಾಂಡಿಂಗ್ ಬೇರೆ ಆಗುತ್ತೆ. ನಾವು ಹೊರಗಡೆ ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ಬೇಡಗಳಿಗೆ ಹೋದಾಗ ನಾವು ಜರ್ಮನಿಯ ಬಯೋಸೈಟಿಗೆಲ್ಲ ಹೋದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ಸ್ಪೈಸ್ ಬೆಳೀತಿದೆ ಅಂತ ಹೇಳಿದ್ರೆ ಬೇರೆ ರಾಜ್ಯವರೇ ತೋರಿಸ್ತಾರೆ, ಕೇರಳ ಇನ್ಯಾರು ತೋರಿಸ್ತಾರೆ, ಕರ್ನಾಟಕ ಬರದೇ ಇಲ್ಲ. ಈಗ ಆ ಬ್ರ್ಯಾಂಡಿಂಗ್ ಆಗಬೇಕು. ಪ್ಯಾಕಿಂಗ್ ನಲ್ಲಿ ಬ್ರ್ಯಾಂಡಿಂಗ್ ನಲ್ಲಿ ನಾವು ಆಗ್ಬೇಕು ಅಂತ ಗೊತ್ತಿಲ್ಲ. ವಿಶೇಷವಾಗಿ ನಾವು ಬೇಕಾಗಿರೋದಂತೂ ಸ್ಟೀಮ್ ಸ್ಟೈಲೈಸೇಷನ್ ಯೂನಿಟ್ಸ್ ಗಳು ಬೇಕು ನಮ್ಗೆ. ಯಾಕೆ ಸ್ಟೀಮ್ ಆದಾಗ ಮಾತ್ರ ಸ್ಟೈಲೈಸ್ ಮಾತ್ರ ನಾವು ಹೊರಗಡೆ ಕಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಆ ಯೂನಿಟ್ ನಮ್ಮಲ್ಲಿ ಇವತ್ತು ಇಲ್ಲ. ಯಾಕೆಂದ್ರೆ ಕೇವಲ ಯಾವುದೋ ಖಾಸಗಿ ಇದ್ರೆ ಮಾತ್ರ ಬೆಂಗಳೂರಿನಲ್ಲಿದೆ, ನಾವು ಪಬ್ಲಿಕ್ ಸೆಕ್ಟರ್ ಆಗಿಲ್ಲ ಅಂತ ಪಿಪಿಪಿ ಮಾಡಲು ಮಾಡಬಹುದು. ನಮ್ಮ ಸರ್ಕಾರಿ ಸಂಸ್ಥೆ ಮೂಲಕ ಸಹಿತ ನಮ್ದು ಅವಕಾಶ ಇದೆ. ಅದರ ಸಹಿತ ಮುಂದಿನ ದಿನಗಳಲ್ಲಿ ಹಾಕಬೇಕು. ಈ ಒಂದು ಕಾರ್ಯಾಗಾರಕ್ಕೆ ನನಗೆ ಕರೆದು ನನಗೆ ಪ್ರಥಮದ ಬಗ್ಗೆ ಮತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳಿಗೆ, ಹಾಗೂ ವಿಶೇಷವಾಗಿ ಡಾಕ್ಟರ್ ನಾಗರಾಜ್ ಅವರಿಗೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಹಿಳೆಯರ ಒಂದು ಪ್ರದರ್ಶನವನ್ನು ಸಹಿತ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಅವಕಾಶಕ್ಕೆ ಕದಂಬ ಮಾರ್ಕೆಟಿಂಗ್ ವತಿಯಿಂದ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ಕೊಂಡು ಧನ್ಯವಾದ. ಸ್ಥಳೀಯ ಬೆಳೆಗಾರರು ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳುವುದರಲ್ಲಿ ಕದಂಬ ಸಂಸ್ಥೆಯ ಪಾತ್ರವನ್ನ ಶ್ಲಾಘನೆ ಮಾಡ್ತಾ ಶ್ರೀಯುತರಿಗೆ ವಿಶ್ವೇಶ್ವರ ಬಂದವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ ಆಸಿ ಜಗದೀಶ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು. ನಮಸ್ಕಾರಗಳು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವತ್ತು ರಾಷ್ಟ್ರೀಯ ಒಂದು ಕಾರ್ಯಾಗಾರ, ಅದಕ್ಕೆ ಇಲ್ಲಿ ಬೇರೆ ಬೇರೆ ಬೆಳೆಗಳು ಅದರ ಮುಖ್ಯವಾಗಿ ಕಾಳುಮೆಣಸನ್ನ ಅಂತರ ಬೆಳೆಯಾಗಿ ಬೆಳೆಯುವ ಬಗ್ಗೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಡಾಕ್ಟರ್ ಎಬಿ ಪಾಟೀಲ್ ಅವರು ಅನೇಕ ವಿಚಾರಗಳ ಬಗ್ಗೆ ತಮಗೆ ತಿಳಿಸಿದ್ದಾರೆ. ಅದೇ ತರ ಡಾಕ್ಟರ್ ದಿನಕರ್ ಅಡಿಗ ಅವರು ಗೋಡಂಬಿಯ ಸಂಶೋಧನೆ ನಿರ್ದೇಶಕರು, ಅದೇ ತರ ಡಾಕ್ಟರ್ ದೇವಗಿರಿ ಅವರು ಮತ್ತೆ ವೇದಿಕೆ ಮೇಲೆ ಉಪಸ್ಥಿತರುವ ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ಶಶಾಂಕ್ ಅವರು, ಸಂಗರ್ ಅವರು, ಡಾಕ್ಟರ್ ಶಶಿಧರ್ ಅವರು, ಮತ್ತೆ ಡಾಕ್ಟರ್ ಅಭಿರತ್ ಅವರು, ಮತ್ತೆ ನಮ್ಮ ವೇಣುಗೋಪಾಲ್ ಅಂಕೇಗೌಡರು, ತಿಪ್ಪೇಶ್ ಅವರು, ಮತ್ತೆ ಪವಾರ್ ಅವರು ಎಲ್ಲ ವೇದಿಕೆ ಮೇಲೆ ಎಲ್ಲರಿಗೂ ಸಹ ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತೇನೆ. ಮುಖ್ಯವಾಗಿ ವಿಜ್ಞಾನಿಗಳು, ರೈತರು ಮತ್ತು ವಿದ್ಯಾರ್ಥಿಗಳಿಗೆ ಅನೇಕ ವಿಚಾರ ವಿನಿಮಯಗಳಾಯಿತು. ಇವತ್ತು ರೈತರಿಗೋಸ್ಕರ ಈ ಕಾರ್ಯಕ್ರಮವನ್ನ ತಮಗೆ ಮಾಡಿದವರು ನಮ್ಮ ಹಿರಿಯರು ಅವ್ರು ಹೇಳಿದಾಗೆ ಅಡಿಕೆ ಬೆಲೆ ಅಡಿಕೆ ಬೆಳೆಯ ಬಗ್ಗೆ ಹೇಳಿದ್ದಾರೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯಾವ್ದಕ್ಕೆ ಕಾಳು ಮೆಣಸನ್ನ ಬ್ರ್ಯಾಂಡಿಂಗ್ ಮಾಡಬೇಕು ತಗೊಂಡೋಗ್ಬೇಕು ಅನ್ನೋ ಬಗ್ಗೆ ವಿಚಾರ ಹೇಳಿದೆ. ವಿಶ್ವವಿದ್ಯಾಲಯ ಇರೋದ್ರ ಸಂಶೋಧನೆ ಮಾಡಲಿಕ್ಕೆ ಪಾಲಿಸಿ ಮಾಡೋದ್ರ ಸರ್ಕಾರದವರು ಸೊ ಅವರು ಮಂತ್ರಿಗಳಿಗೆ ಎಲ್ಲ ಹತ್ರ ಆಗಿರ್ತಾರೆ. ಅದನ್ನು ಹೇಳಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ತರ ತಗೊಳ್ಬೇಕು ಯಾವ ರೀತಿ ಪಾಲಿಸಿಗಳನ್ನ ಮಾಡಿದ್ರೆ ನಮ್ಮ ರೈತರಿಗೆ ಉಪಯೋಗ ಆಗುತ್ತೆ ಅನ್ನೋ ಬಗ್ಗೆ ಮಾತಾಡಬೇಕು. ಯಾವುದೇ ಒಂದು ಪಾಲಿಸಿಗಳನ್ನ ನಮ್ಮ ಸರ್ಕಾರ ಮಾಡಿದ್ರೆ ಅದು ಡೇಂಜರ್ ಆಗಿ ಎಫೆಕ್ಟ್ ಆಗುತ್ತೆ ರೈತರ ಮೇಲೆ, ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತೆ ಇಲ್ಲ ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತೆ. ಸೊ ನಾವೆಲ್ಲ ವಿಶ್ವವಿದ್ಯಾಲಯಗಳಿಗೆ ತೊಂದರೆಗಳಾದ್ರು ಎಲ್ಲರೂ ಸಹ ವಿಶ್ವವಿದ್ಯಾಲಯಗಳಿಗೆ ಬೆಟ್ಟು ತೋರಿಸ್ತಾರೆ ಬಹಳಷ್ಟು ಸರಿ. ಅದು ನಮ್ಗೆ ಏನಿರಲ್ಲ, ಸಂಶೋಧನೆ ಬಿಟ್ಟರೆ ತಿಳುವಳಿಕೆ ಬಿಟ್ಟರೆ ತಾಂತ್ರಿಕ ಮಾಹಿತಿ ಬಿಟ್ಟರೆ ನಮ್ಗೆ ಏನಿರೋದಿಲ್ಲ. ಉಳಿದಿದ್ದೆಲ್ಲ ಸರ್ಕಾರದ ಪಾಲಿಸಿ ಮತ್ತೆ ಸಬ್ಸಿಡಿ ಮತ್ತೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಮೇಲೆ ಪ್ರತಿಯೊಂದು ಅವಲಂಬಿತವಾಗಿರ್ತದೆ. ಸೊ ನಾವು ತಾಂತ್ರಿಕ ಮಾಹಿತಿಗಳನ್ನ ಕೊಡುವಷ್ಟೇ ಹೊರತು ಹೆಚ್ಚೆಚ್ಚು ಬೆಳೆಯುತ್ತೆ ಆಗೋದು ಆಮೇಲೆ ಬೆಳೆದ ಮೇಲೆ ಬೆಲೆ ಕೊಡುವಂಥದ್ದು ವಿಶ್ವವಿದ್ಯಾಲಯ ಕರ್ತವ್ಯ ಅಲ್ಲ. ಅದು ಸಹ ನಮ್ಮನ್ನು ಎಲ್ಲರೂ ಬೈತಾರೆ, ಎಲ್ಲ ಬೆಳೆಯುತ್ತೆ ಅಂದ್ರೆ ಎಲ್ಲ ಬೆಳೆದ್ರೂ ಅದು ಬೆಲೆ ಇಲ್ಲ ಅಂತ. ನಮ್ಮ ವಿಶ್ವವಿದ್ಯಾಲಯ ಕರ್ತವ್ಯನ ಹೆಚ್ಚೆಚ್ಚು ಬೆಳೆಸೋದು, ಬೆಲೆ ಕೊಡೋದು ತುಮಕೋಸು ಮ್ಯಾಮ್ಕೋಸು ನಮ್ಮ ವಿಶ್ವೇಶ್ವರ ಕೊಡೋದು. ಇವಾಗ ಅಡಿಗೆ ಯಾಕೆ ಚೆನ್ನಾಗಿದೆ ಅಂದ್ರೆ ನಮ್ಮ ಸಂಸ್ಥೆಗಳಿರಲ್ಲ ಮ್ಯಾಮ್ಕೋಸ್ ಆಗ್ಲಿ ಕ್ಯಾಂಪು ಮತ್ತೆ ಬಟ್ಟೋದು ಈ ಸಂಸ್ಥೆಗಳನ್ನು ಅಡಿಕೆಗೆ ಒಂದು ಸ್ಥಿರವಾದ ಬೆಲೆಯನ್ನ ತಂದುಕೊಟ್ಟಿದ್ದಾರೆ. ಅದೇ ತರ ಇದೇ ತರ ಸಂಸ್ಥೆಗಳು ನಮ್ಗೆ ಕಾಳು ಮೆಣಸಿಗೆ ಬಂದ್ರೆ ಸ್ಪೈಸ್ ಪೌಡರ್ ಇದೆ ಮತ್ತೆ ಕಾಫಿ ಪೌಡರ್ ಇದೆ ಸ್ಪೈಸ್ ಪೌಡರ್ ಇವೆಲ್ಲರೂ ಸ್ವಲ್ಪ ಒಟ್ಟಾಗಿ ಮಾಡಿದ್ರೆ ಬೆಲೆ ಸ್ಥಿರತೆ ಆಗ್ಬೇಕು. ಒಂದು ಮುನ್ನೂರು ರೂಪಾಯಿ ಇದ್ದ ಕಾಳು ಮೆಣಸು ಒಂದು ವರ್ಷ ಆರ್ನೂರು ರೂಪಾಯಿ ಮಾಡಿದ್ರೆ ಆರ್ನೂರು ರೂಪಾಯಿ ಇದ್ದಾಗ ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಗಿಡ ಖರ್ಚಾಗ್ತವೆ. ನಾವು ಮಾಡಿದ್ರೆ ಮುಂದಿನ ವರ್ಷ ಅದು ಮುನ್ನೂರು ರೂಪಾಯಿ ಬಂದಾಗ ನಾವು ಹಾಕಿದ ಗಿಡ ಮಾಡೋಕ್ಕಾಗಲ್ಲ. ಈ ತರ ಏನು ಮೇಲೆ ಆಗ್ಬಾರ್ದು, ಎಸ್ಪೆಷಲಿ ರೈತರ ಬೆಲೆಗಳು ರೈತರು ಮಾಡುವ ಒಂದು ಬೆಲೆ ಇರ್ತಲ್ಲ ಸ್ಥಿರತೆ ಬಂದ್ರೆ ಮಾತ್ರ ರೈತರು ಏನನ್ನೋ ಬೆಳೆಯಕ್ಕೆ ಇವಾಗ ಸಿಗ್ತಾ ಇದೆ. ಈ ರೇಟ್ ಜಾಸ್ತಿ ಇರ್ಲಿ ಎಷ್ಟು ಬೆಳೆದಿರ್ಲಿ ಅಷ್ಟೊಂದು ಬೆಳೆಯಷ್ಟು ಕೆಪಾಸಿಟಿ ನಮ್ಮ ರೈತರಿದೆ. ಆದ್ರೆ ನಮಗೆ ಬೇಕಾಗಿರೋದು ಬೆಲೆಯ ಸ್ಥಿರತೆ ಕಾನ್ಸ್ಟೆಂಟ್ ಇರಬೇಕು. 5-10% ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾವ ಅಂತ ಗೊತ್ತಾದ್ರೆ ಮಾತ್ರ ನಾವು ಎಲ್ಲಾ ಬೆಳೆಗಳನ್ನ ಸಮೃದ್ಧವಾಗಿ ಬೆಳೆದಿವಿ, ರೈತರು ಸ್ವಲ್ಪ ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ಇದು ನಮ್ಮ ಕರ್ತವ್ಯ. ಈಗ ಕಾಫಿ ಬಗ್ಗೆ ನಮ್ಮ ದೇವಗಿರಿ ಅವರು ಹೇಳಿದ್ರು, ಯಾಕಂದ್ರೆ 30 ವರ್ಷ ಅವರು ಕೊಡಗಲ್ಲಿದ್ದಾರೆ. ಕಾಫಿ ಜೊತೆ ನಾವು ಕಾಳು ಮೆಣಸನ್ನು ಭಾಳಷ್ಟು ಚೆನ್ನಾಗಿ ಬೆಳೀತಾ ಇದ್ದೀವಿ. ಈಗೇನಾಗಿದೆ ಸ್ವಲ್ಪ ಅಲ್ಲಿ ಡ್ರೈಲ್ಯಾಂಡ್ಗೆ ಸ್ವಲ್ಪ ನೀರಿನ ಸ್ವಲ್ಪ ವೈಪರೀತ್ಯ ಆಗಿಬಿಟ್ಟು ಬಹಳಷ್ಟು ಕಾಳು ಮೆಣಸು ನಮ್ಮ ಮಡಿಕೇರಿ ಭಾಗದಲ್ಲಿ ಹಾಳಾಗಿದೆ. ಅದೇ ರೀತಿ ಅದು ಬೇರೆ ಬೇರೆ ಕ್ರಾಪ್ ಅಲ್ಲಿ ರಿಪ್ಲೇಸ್ ಆಗ್ತಾ ಇದೆ ಮ್ಯಾಂಡ್ರಿನ್ಸ್ಗೆ ಅದೆಲ್ಲ ಬಂದ್ರೆ. ಅದರಿಂದ ನಾವು ಇಷ್ಟೆಲ್ಲ ನಾವು ಸ್ವಾವಲಂಬಿಗಳಿಂದ ನಾನು ಇನ್ನೇ ಒಂದು ಒಳ್ಳೆ ಭಾಷಣ ಮಾಡಿಬಿಟ್ಟೆ ತಗೊಂಡು ಬರೋ ಹಿಂದಿನಲ್ಲಿ. ನೆಕ್ಸ್ಟ್ ಸ್ಪೀಕರ್ ಹೇಳಿದ್ರು ನೀವು ಕಾಳು ಮೆಣಸನ್ನ ಆಮದು ಮಾಡ್ಕೊಡ್ತೀರಿ, ಚಕ್ಕೆ ನಾವು ಆಗಾಗಲೇ ಮಾಡ್ಕೊಡ್ತೀರಿ, ಬೇರೆ ಕಾಳುಗಳನ್ನು ಮಾಡ್ತೀವಿ, ಪಾಮ ಎಲ್ಲ ಮಾಡ್ಕೊಡ್ತೀರಿ, ನೀವೆಂತ ಸ್ವಾವಲಂಬಿ ಯಾವ ಬಿಡೋದು. ಆ ದೃಷ್ಟಿಯಿಂದ ನಾವು ಪ್ರತಿಯೊಂದು ಸ್ವಾವಲಂಬಿ ಆಗಬೇಕಾಗ್ತದೆ. ಯಾಕಂದ್ರೆ ಕೃಷಿ ಪ್ರಧಾನವಾದ ರಾಷ್ಟ್ರದಲ್ಲಿ ಆ ರೀತಿಯಾಗಿ ನಾವು ಎಲ್ಲ ಕೆಲಸಗಳನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅದರಿಂದ ನನಗೆ ಬಹಳ ಸಂತೋಷ ಆಗ್ತದೆ. ರೈತರ ತಳಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಿದ್ದು, ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದು, ಅದಲ್ಲದೆ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೂ ಸಹ ಇಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡಿ ಮುಂದಿನ ಯಾವ ರೀತಿ ಸಂಶೋಧನೆ ಸಾಧಬೇಕು ಅನ್ನೋ ದಾರಿಯಲ್ಲಿ ಅವರಿಗೂ ಸಹ ದೂರದೃಷ್ಟಿಯ ಒಂದು ಅರಿವನ್ನು ನಾವು ಇಲ್ಲಿ ಮೂಡಿಸಿದ್ದೇವೆ. ಈ ಸಂದರ್ಭದಲ್ಲಿ ರೈತರು ಸಹ ಭಾಗವಹಿಸಿದೆ. ಇದಕ್ಕೆ ಒಂದು ಕಾಂಕ್ರೀಟ್ ಸಲಹೆಗಳನ್ನ ಕೊಡಬೇಕು. ಅದು ಪಾಲಿಸಿ ಮ್ಯಾಟರ್ ಆಗಿ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸ್ಕೊಳ್ಳಿದಾಗ ಈ ಕಾರ್ಯಕ್ರಮದಿಂದ ಅಟ್ಲೀಸ್ಟ್ ಒಂದು 5% ಆದ್ರೂ ರೈತರಿಗೆ ಉಪಯೋಗ ಆದ್ರೆ ಅದು ನಮ್ಮ ಭಾಗ್ಯ ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಮುಂದಿನ ಈ ಸಂದರ್ಭಕ್ಕೆ ಎಲ್ಲ ಭಾಗಗಳಿಂದ ರೈತರು ಬಂದಿದೆ. ವಿಶ್ವವಿದ್ಯಾಲಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಭಾಗವಹಿಸುವುದಕ್ಕೆ ಅಭಿನಂದನೆ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಇದುವರೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡ ಅಡಿಕೆ ಸಮೃದ್ಧಿಗಾಗಿ ಕಾಳು ಮೆಣಸಿನಲ್ಲಿ ಅಂತರ ಬೆಳೆ ರಾಷ್ಟ್ರೀಯ ವಿಚಾರಣ ಸಂಕೀರ್ಣ ಕೇಳಿದಿರಿ. ಕಾರ್ಯಕ್ರಮ ಸಂಘಟನಾ ಕಾರ್ಯದರ್ಶಿ, ಪ್ರಾಧ್ಯಾಪಕರು ಮತ್ತು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗ ತೋಟಗಾರಿಕೆ ಡಾ ನಾಗರಾಜಪ್ಪ ಅಡಿವಪ್ಪರ್ನವರು. ಹೊರಾಂಗಣ ಧ್ವನಿ ಮುದ್ರಣ, ನಿರ್ವಹಣೆ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ಮುಂದೆ ಕೇಳಿ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದಿಂದ ಗೆಳತಿಯ ಪದ. ಜೀವಾದ ಗೆಳತಿ ಮನಸ್ಸಿಗೆ ಬೋಲು ಪ್ರೀತಿ, ಜೋಡಿಲಿ ಉರಿಯೋ ಜಗಂಜ್ಯೋತಿ ನನ್ನ ಜೀವ ಜೀವಾದ ಗೆಳತಿ, ಜೋಡಿಲಿ ಉರಿಯೋ ಜಗಂಜ್ಯೋತಿ ನನ್ನ ಜೀವ ಜೀವಾದ ಗೆಳತಿ, ಜೋಡಿಲಿ ಉರಿಯೋ ಜಗಂಜ್ಯೋತಿ ನನ್ನ ಜೀವ ಜೀವಾದ ಗೆಳತಿ, ಜೋಡಿಲಿ ಉರಿಯೋ ಜಗಂಜ್ಯೋತಿ ನನ್ನ ಜೀವ ಜೀವಾದ ಗೆಳತಿ, ಕಳಿಲ್ಲದು ಮಾನೆ ಒಕ್ಕರಿ ಗೆಲವಿಲ್ಲ ಸ್ವಾಮಿ ನಾವೇನೋ ಪಡೋದೇವೋ ನನ್ನ ಜೀವ ಜೀವಾದ ಗೆಳತಿ, ಸ್ವಾಮಿ ನಾವೇನೋ ಪಡೋದೇವೋ ನನ್ನ ಜೀವ ಜೀವಾದ ಗೆಳತಿ, ನಾವೇನೋ ಪಡೋದೇವೋ ನನ್ನ ಜೀವ ಜೀವಾದ ಗೆಳತಿ, ಸ್ವಾಮಿ ನಾವೇನೋ ಪಡೋದೇವೋ ನಮ್ಮ ಜೀವ ಜೀವಾದ ನನ್ನ ಗೆಳತಿ ಜಯಮ್ಮಗೆ ಚಂಡುವಿನಂತ ಗಂಡ ಪಲವ ನನ್ನ ಜೀವ ಜೀವಾದ ಗೆಳತಿ, ನಂತ ಗಂಡ ಪಲವ ನನ್ನ ಜೀವ ಜೀವಾದ, ಚಂಡುವಿನಂತ ಗಂಡ ಪಲವ ನನ್ನ ಜೀವ ಜೀವಾದ ಗೆಳತಿ, ನಂತ ಗಂಡ ಪಲವ ನನ್ನ ಜೀವ ಮಾಸ್ವಾಮಿ ನಮ್ಮಪ್ಪ ಮನಗಳು ಚಿಂತೆ ಬಿಡೋಸೋ ನನಿಗಲ್ಲ ನನ್ನ ಗೆಳತಿಗೆ ನನ್ನ ಜೀವ ಜೀವಾದ ಗೆಳತಿ, ಗೆಳತಿಗೆ ನನ್ನ ಜೀವ ಜೀವ ನನಿಗಲ್ಲ ನನ್ನ ಗೆಳತಿಗೆ ನನ್ನ ಜೀವ ಜೀವಾದ ಗೆಳತಿ, ನನ್ನ ಗೆಳತಿಗೆ ನನ್ನ ಜೀವ ಜೀವ ನನಗೆ ಅಲ್ಲ ನನ್ನ ಗೆಳತಿ ಜಯಮ್ಮಗೆ ಚೆಂಡುವಿನಂತ ಗಂಡ ಪಲವ ನನ್ನ ಜೀವ ಜೀವಾದ ಗೆಳತಿ, ಗಂಡ ಪಲವ ನನ್ನ ಜೀವ ಜೀವ ಚೆಂಡುವಿನಂತ ಗಂಡ ಪಲವ ನನ್ನ ಜೀವ ಜೀವಾದ ಗೆಳತಿ, ಗಂಡ ಪಲವ ನನ್ನ ಜೀವ ಜೀವ ಚಂಡಿಯ ಹೂವಿನಂತ ಗಂಡಪಾಲ ಕೊಟ್ಟಾರೆ ಮಂಡಕ್ಕಿ ತೀರಾರು ಸೇನೋ ನನ್ನ ಜೀವ ಜೀವಾದ ಗೆಳತಿ, ನನ್ನ ಜೀವ ಜೀವಾದ ಮಂಡಕ್ಕಿ ತೀರಾರು ಸೇನೋ ನನ್ನ ಜೀವ ಜೀವಾದ ಗೆಳತಿ, ನನ್ನ ಜೀವ ಜೀವ ಸ್ವಾಮಿ ನಮ್ಮಪ್ಪ ಮನದಳು ಚಿಂತೆ ಬಿಡಿಸೋ ನನಿಗಲ್ಲ ನನ್ನ ಗೆಳತಿಗೆ ನನ್ನ ಜೀವ ಜೀವಾದ ಗೆಳತಿ, ನನ್ನ ಗೆಳತಿಗೆ ನನ್ನ ಜೀವ ಜೀವಾದ ನನಿಗಲ್ಲ ನನ್ನ ಗೆಳತಿಗೆ ನನ್ನ ಜೀವ ಜೀವಾದ ಗೆಳತಿ, ಗೆಳತಿಗೆ ನನ್ನ ಜೀವ ಜೀವಾದ ನನಿಗೆ ಅಲ್ಲ ನನ್ನ ಗೆಳತಿ ಜಯಮ್ಮಗೆ ಚಿಂಡಿವಿನಂತ ಗಂಡ ಪಲವ ನನ್ನ ಜೀವ ಜೀವಾದ ಗೆಳತಿ, ಗಂಡ ಪಲವ ನನ್ನ ಜೀವ ಜೀವ ಚಂಡುವಿನಂತ ಗಂಡ ಪಲವ ನನ್ನ ಜೀವ ಜೀವಾದ ಗೆಳತಿ, ಗಂಡ ಪಲವ ನನ್ನ ಜೀವ ಜೀವ ನಾನು ನನ್ನ ಗೆಳತಿ ತಿಂಗಳು ಮಾತಿಲ್ಲ ದಾಳಂಬರದಣ್ಣೆ ಅದನಿ ತೋರ ನನ್ನ ಜೀವ ಜೀವ ಅದನಿ ತೋರ ನನ್ನ ಜೀವ ಜೀವ ದಾಳಂಬರದಣ್ಣ ಅದನಿ ತೋರ ನನ್ನ ಜೀವ ಜೀವ ಅದಗೆಳತಿ ಅದನಿ ತೋರ ನನ್ನ ಜೀವ ಜೀವ ದಾಳಂಬರಣ ಕೊಯ್ದ ನಾಕೋ ಭಗವ ಮಾಡಿ ಯಾರಿಗೆ ನಾನು ಕಳುವಾಲಿ ನನ್ನ ಜೀವ ಜೀವದ ಗೆಳತಿ ಕಳುವಾಲಿ ನನ್ನ ಜೀವ ಜೀವದ ಯಾರಿಗೆ ನಾನು ಕಳುವಾಲಿ ನನ್ನ ಜೀವ ಜೀವದ ಗೆಳತಿ ನಾನು ಕಳುವಾಲಿ ನನ್ನ ಜೀವ ಜೀವದ ಜೀವ ಜೀವದ ಗೆಳತಿ ಮನಸ್ಸಿಗೆ ಬಲು ಪ್ರೀತಿ ಜೋಡಿಲಿ ಹೊರಿಯ ಜಗ ಜ್ಯೋತಿ ನನ್ನ ಜೀವ ಜೀವದ ಗೆಳತಿ ಜಗ ಜ್ಯೋತಿ ನನ್ನ ಜೀವ ಜೀವದ ಜೋಡಿಲಿ ಹೊರಿಯ ಜಗ ಜ್ಯೋತಿ ನನ್ನ ಜೀವ ಜೀವದ ಗೆಳತಿ ಹೊರಿಯ ಜಗ ಜ್ಯೋತಿ ನನ್ನ ಜೀವ ಗಂಡ ಎಂಡರು ಚಂದ ದುಂಡ ಕುಂಕುಮ ಚಂದ ಬಂಗಾರದ ನಡುವೆ ಬಳಿ ಚಂದ ನನ್ನ ಜೀವ ಜೀವದ ಗೆಳತಿ ಬಳಿ ಚಂದ ನನ್ನ ಜೀವ ಜೀವದ ಬಂಗಾರದ ನಡುವೆ ಬಳಿ ಚಂದ ನನ್ನ ಜೀವ ಜೀವದ ಗೆಳತಿ ನಡುವೆ ಬಳಿ ಚಂದ ನನ್ನ ಜೀವ ಜೀವ ಬಂಗಾರದ ನಡುವೆ ಬಳಿ ಚಂದ ನನ್ನ ಮಗಳೇ ನೀ ಬಂದರೆ ಚಂದ ತವರಿಗೆ ನನ್ನ ಜೀವ ಜೀವದ ಗೆಳತಿ ಚಂದ ತವರಿಗೆ ನನ್ನ ಜೀವ ಜೀವ ಬಂದರೆ ಚಂದ ತವರಿಗೆ ನನ್ನ ಜೀವ ಜೀವದ ಗೆಳತಿ ಚಂದ ತವರಿಗೆ ನನ್ನ ಜೀವ ಜೀವದ ನೀನು ಬಂದರೆ ಚಂದ ತವರಿ ಹೀಗೆ ನನ್ನ ಮಗಳೇ ತವರಲ್ಲಿ ನೀನು ನಗುವಾಗ ನನ್ನ ಜೀವ ಜೀವದ ಗೆಳತಿ ನಗುವಾಗ ನನ್ನ ಜೀವ ಜೀವ ತವರಲ್ಲಿ ನೀನು ನಗುವಾಗ ನನ್ನ ಜೀವ ಜೀವದ ಗೆಳತಿ ನೀನು ನಗುವಾಗ ನನ್ನ ಜೀವ ಜೀವ ಸುಣ್ಣ ಒಳದ ಮನಿಗೆ ಬಣ್ಣ ಒಡಗಾರೆ ಚಂದ ಕನ್ನಡಿ ಚಂದ ನಡ ಮನಿಗೆ ನನ್ನ ಜೀವ ಜೀವ ನಡ ಚಂದ ನಡ ಮನಿಗೆ ನನ್ನ ಜೀವ ಕನ್ನಡಿ ಚಂದ ನಡ ಮನಿಗೆ ನನ್ನ ಜೀವ ಜೀವದ ಗೆಳತಿ ಚಂದ ನಡ ಮನಿಗೆ ನನ್ನ ಜೀವ ಜೀವ ಕನ್ನಡಿನೇ ಚಂದ ನಡ ಮನಿಗೆ ನನ್ನ ಮಗಳೇ ನೀ ಬಂದರೆ ಚಂದ ತವರಿಗೆ ನನ್ನ ಜೀವ ಜೀವದ ಗೆಳತಿ ತವರಿಗೆ ನನ್ನ ಜೀವ ಜೀವದ ಗೆಳತಿ ನೀ ಬಂದರೆ ಚಂದ ತವರಿಗೆ ನನ್ನ ಜೀವ ಜೀವದ ಗೆಳತಿ ಚಂದ ತವರಿಗೆ ನನ್ನ ಜೀವ ಬಳ್ಳಿ ಬಳ್ಳಿ ಹಬ್ಬಿ ತೇರಸ ಬಳ್ಳಿ ತಗ್ಗಿನ ಗೈತೆ ದೇವರಳ್ಳಿ ನನ್ನ ಜೀವ ಜೀವದ ಗೆಳತಿ ದೇವರಳ್ಳಿ ನನ್ನ ಜೀವ ಜೀವ ತಗ್ಗಿನ ಗೈತೆ ದೇವರಳ್ಳಿ ನನ್ನ ಜೀವ ಜೀವದ ಗೆಳತಿ ದೇವರಳ್ಳಿ ನನ್ನ ಜೀವ ಜೀವ ತಗ್ಗಿನಗೆ ಐತೆ ದೇವರಳ್ಳಿ ರಂಗೈನ ಉಬ್ಬಿನ ಮೇಲೈತೆ ಹರಿ ನಾಮ ನನ್ನ ಜೀವ ಜೀವದ ಗೆಳತಿ ಹರಿ ನಾಮ ನನ್ನ ಜೀವ ಜೀವ ಉಬ್ಬಿನ ಮೇಲೈತೆ ಹರಿ ನಾಮ ನನ್ನ ಜೀವ ಜೀವದ ಗೆಳತಿ ಹರಿ ನಾಮ ನನ್ನ ಜೀವ ಜೀವದ ಜೀವ ಜೀವದ ಗೆಳತಿ ಮನಸ್ಸಿಗೆ ಬಲು ಪ್ರೀತಿ ಜೋಡಿಲಿ ಹೋರಿಯ ಜಗಜ್ಯೋತಿ ನನ್ನ ಜೀವ ಜೀವದ ಗೆಳತಿ ಹೋರಿಯ ಜಗಜ್ಯೋತಿ ನನ್ನ ಜೀವ ಜೀವದ ಜೋಡಿಲಿ ಹೋರಿಯ ಜಗಜ್ಯೋತಿ ನನ್ನ ಜೀವ ಜೀವದ ಗೆಳತಿ ಹೋರಿಯ ಜಗಜ್ಯೋತಿ ನನ್ನ ಜೀವ ಜೀವ ಉಬ್ಬನಳ್ಳಿ ನೋಡೆ ಹೂವಿನ ತೋಟ ನೋಡೆ ಇನ್ನೊಬ್ಬಣ ತಂದ ಮುಯ ನೋಡೆ ನನ್ನ ಜೀವ ಜೀವ ಗೆಳತಿ ಮುಯ ನೋಡೆ ನನ್ನ ಜೀವ ಜೀವ ಇನ್ನೊಬ್ಬಣ ತಂದ ಮುಯ ನೋಡೆ ನನ್ನ ಜೀವ ಜೀವ ಗೆಳತಿ ತಂದ ಮುಯ ನೋಡೆ ನನ್ನ ಜೀವ ಒಬ್ಬಣ್ಣನೇ ತಂದ ಮಯ ನೋಡೆ ಸತಿಯೋಳೆ ಮೊಗ್ಗಾಗಿ ಹೂವೆ ಹರೊಳ್ಯಾವೆ ನನ್ನ ಜೀವ ಜೀವ ಗೆಳತಿ ಹರೊಳ್ಯಾವೆ ನನ್ನ ಜೀವ ಜೀವ ಮೊಗ್ಗಾಗಿ ಹೂವೆ ಹರೊಳ್ಯಾವೆ ನನ್ನ ಜೀವ ಜೀವ ಗೆಳತಿ ಹರೊಳ್ಯಾವೆ ನನ್ನ ಜೀವ ಜೀವ ಜೀವ ಜೀವದ ಗೆಳತಿ ಮನಸ್ಸಿಗೆ ಬಲು ಪ್ರೀತಿ ಜೋಡಿಲಿ ಹೋರಿಯ ಜಗಜ್ಯೋತಿ ನನ್ನ ಜೀವ ಜೀವದ ಗೆಳತಿ ಜಗಜ್ಯೋತಿ ನನ್ನ ಜೀವ ಜೀವ ಜೋಡಿಲಿ ಹೋರಿಯ ಜಗಜ್ಯೋತಿ ನನ್ನ ಜೀವ ಜೀವ ಬರಲಿ ಮನೆಗೆ ಜಂಗಮ ಬರಲಿ ನಂದಿಯ ಏರ ಶಿವ ಬರಲಿ ನನ್ನ ಜೀವ ಜೀವದ ನಂದಿಯ ಏರ ಶಿವ ಬರಲಿ ನನ್ನ ಜೀವ ಜೀವದ ಗೆಳತಿಯ ಏರ ಶಿವ ಬರಲಿ ನನ್ನ ಜೀವ ಜೀವದ ನಂದಿಯ ಏರ ಶಿವ ಬರಲಿ ನನ್ನ ಜೀವ ಜೀವದ ಗೆಳತಿಯ ಏರ ಶಿವ ಬರಲಿ ಮ್ಯಾಗಾಳ ಮಲ್ಲಯ್ಯ ಬರಲಿ ಮಠದಿಂದ ಜಗಜ್ಯೋತಿ ನನ್ನ ಜೀವ ಜೀವ ಜೋಡಿಲಿ ಹೋರಿಯ ಜಗಜ್ಯೋತಿ ನನ್ನ ಜೀವ ಜೀವ ಬರಲಿ ಮನೆಗೆ ಜಂಗಮ ಬರಲಿ ನಂದಿಯ ಏರ ಶಿವ ಬರಲಿ ನನ್ನ ಜೀವ ಜೀವದ ನಂದಿಯ ಏರ ಶಿವ ಬರಲಿ ನನ್ನ ಜೀವ ಜೀವದ ಗೆಳತಿಯ ಏರ ಶಿವ ಬರಲಿ ನನ್ನ ಜೀವ ಜೀವದ ನಂದಿಯ ಏರ ಶಿವ ಬರಲಿ ನನ್ನ ಜೀವ ಜೀವ ಜಗಜ್ಯೋತಿ ನನ್ನ ಜೀವ ಜೀವ ಜೋಡಿಲಿ ಹೋರಿಯ ಜಗಜ್ಯೋತಿ ನನ್ನ ಜೀವ ಜೀವ ಬರಲಿ ಮನೆಗೆ ಜಂಗಮ ಬರಲಿ ನಂದಿಯ ಏರ ಶಿವ ಬರಲಿ ನನ್ನ ಜೀವ ಜೀವದ ನಂದಿಯ ಏರ ಶಿವ ಬರಲಿ ನನ್ನ ಜೀವ ಜೀವದ ಗೆಳತಿಯ ಏರ ಶಿವ ಬರಲಿ ನನ್ನ ಜೀವ ಜೀವದ ನಂದಿಯ ಏರ ಶಿವ ಬರಲಿ ನನ್ನ ಜೀವ ಜಗಜ್ಯೋತಿ ನನ್ನ ಜೀವ ಜೀವ ಜೋಡಿಲಿ ಹೋರಿಯ ಜಗಜ್ಯೋತಿ ನನ್ನ ಜೀವ ಜೀವ ಬರಲಿ ಮನೆಗೆ ಜಂಗಮ ಬರಲಿ